ಸಾರ್ವಜನಿಕ ಆರೋಗ್ಯ ಅಂತಂತಂದ್ರೆ ಅದು ಆಹಾರದಿಂದನೇ ಪಡಿಬೇಕು. ಆಹಾರ ಮತ್ತು ಜೀವನ ಶೈಲಿಯ ವ್ಯತ್ಯಾಸದಿಂದ ಏನಾಗಿದೆ, ಇವತ್ತು ವಿಶೇಷವಾಗಿ ಡಯಾಬಿಟಿಸ್ ಅತ್ಯಧಿಕವಾಗಿ ಕಂಡು ಬರ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ಇದೆ, ಕೊಡಗಿನಲ್ಲೂ ವಿಶೇಷವಾಗಿ ಹೆಚ್ಚಾಗಿದೆ ಡಯಾಬಿಟಿಸ್. ಹಾಗೇನೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿದೆ, ಗ್ಯಾಸ್ಟ್ರಿಕ್ ಜೊತೆಗೆ ಈ ಮಂಡಿ ನೋವು ಇಂಥದ್ದು, ಬಿಪಿ ಹೈ ಬ್ಲಡ್ ಪ್ರೆಷರು, ಸೊ ಇವೆಲ್ಲವೂ ಸಹ ಆಹಾರ ಜೀವನ ಶೈಲಿ ಸಮಸ್ಯೆಗಳು. ಆಹಾರ ಜೀವನ ಶೈಲಿ ಸಮಸ್ಯೆಗಳು ಅಂದಾಗ ಮೊದಲನೇದಾಗಿ ಆಹಾರದಲ್ಲಿ ಸಮತೋಲನ ಇಲ್ಲ, ಅಂದ್ರೆ ಬ್ಯಾಲೆನ್ಸಿಂಗ್ ಇಲ್ಲದೆ ಇರೋದೇನೆ, ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಳದೆ ಇರೋದೇನೆ ಈ ಎಲ್ಲ ಸಮಸ್ಯೆಗಳಿಗೂ ಕಾರಣ ಆಗ್ತಾ ಇದೆ. ಬ್ಯಾಲೆನ್ಸ್ಡ್ ಫುಡ್ ಅಂದಾಗ ಆಹಾರದಲ್ಲಿ ಮುಖ್ಯವಾಗಿ ಮೂರು ವರ್ಗಗಳು, ಅಂದ್ರೆ ಶಕ್ತಿ ನೀಡುವ ಆಹಾರಗಳು, ಮತ್ತೆ ದೇಹ ಕಟ್ಟುವ ಆಹಾರಗಳು, ಜೀವರಕ್ಷಕ ಆಹಾರಗಳು. ಈ ಮೂರು ವರ್ಗಗಳಲ್ಲಿ ಏನಾಗ್ತಾ ಇದೆ, ಜೀವರಕ್ಷಕ ಆಹಾರಗಳು ಅಂತಂದ್ರೆ ಹಣ್ಣು ತರಕಾರಿ ಸೊಪ್ಪುಗಳನ್ನ ಅತ್ಯಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಉಪಯೋಗ ಮಾಡ್ತಾನೆ ಇಲ್ಲ ಸರಿಯಾಗಿ. ಹೀಗಾಗಿ ಹಣ್ಣು ತರಕಾರಿಗಳು ಅಥವಾ ಜೀವರಕ್ಷಕ ಆಹಾರಗಳ ಬದಲಿಗೆ ನಮ್ಗೆ ಹೆಚ್ಚಾಗಿ ಶಕ್ತಿಯನ್ನ ಕೊಡುವಂತದ್ದು ಅಥವಾ ದೇಹವನ್ನ ಬೆಳೆಸುವಂತದ್ದು ಆಹಾರಗಳು ಅಂದ್ರೆ ಧಾನ್ಯಗಳು, ಅಡಿಗೆ ಎಣ್ಣೆ ಮತ್ತೆ ಸಿಹಿ ಪದಾರ್ಥಗಳು, ಜೊತೆಗೆ ದೇಹ ಕಟ್ಟುವ ಆಹಾರಗಳು ಅಂದಾಗ ಮಾಂಸಾಹಾರ, ಬೇಳೆಕಾಳುಗಳನ್ನ ಅತ್ಯಧಿಕವಾಗಿ ಬಳಕೆ ಆಗ್ತಾ ಇದೆ. ಸೊ ಬಳಕೆ ಅನ್ನೋದಕ್ಕಿಂತ ದುರ್ಬಳಕೆ ಆಗ್ತಾ ಇದೆ. ಸೊ ಹೀಗಾಗಿ ಇವುಗಳನ್ನು ಬದಲಾವಣೆ ಮಾಡಿಕೊಳ್ಳೋದು ತೀರಾ ಅವಶ್ಯಕತೆ ಇದೆ. ತಾವು ಹೇಳ್ತಾ ಇದ್ರಿ ಇತ್ತೀಚೆಗೆ ಅನೇಕರಿಗೆ ಆರೋಗ್ಯದ ತೊಂದರೆಗಳು ಕಾಣಿಸ್ತವೆ, ಹೃದಯ ರೋಗದಿಂದ ಹಿಡಿದು ಮಧುಮೇಹ, ಕಿಡ್ನಿ ವೈಫಲ್ಯತೆ, ಇನ್ನು ಮಾನಸಿಕ ಸಮಸ್ಯೆಗಳು. ಇದರಿಂದ ಏನಾಗ್ತಾ ಇದೆ, ಡಯಾಬಿಟಿಸ್ ನಾವು ಹೇಳೋದಾದ್ರೆ ಭಾರತದಲ್ಲೇ ಸುಮಾರು 10 ಕೋಟಿ ಜನಕ್ಕೆ ಡಯಾಬಿಟಿಸ್ ಇದೆ. ಆಮೇಲೆ ಹೈ ಬಿಪಿ ಅಧಿಕ ರಕ್ತದೊತ್ತಡ, ಸುಮಾರು 40 ಕೋಟಿ ಭಾರತೀಯರಿಗೆ ಇವತ್ತು ಹೈ ಬಿಪಿ ಇದೆ. ಸೊ ಅಧಿಕ ದೇಹಸ್ಥೂಲತೆಯಿಂದ ಕ್ಯಾನ್ಸರ್ಗೆ ಹೆಚ್ಚು ಕಾರಣಗಳಾಗ್ತಾ ಇದೆ. ಸೊ ವಿಶೇಷವಾಗಿ ಈಗ ಪ್ರತಿಯೊಬ್ಬರಲ್ಲೂ ಮಂಡಿ ನೋವು ಬರ್ತಾ ಇದೆ, ಆರ್ಥ್ರೈಟಿಸ್ ಸಂಬಂಧಿ ಕಾಯಿಲೆಗಳು ಬರ್ತಾ ಇದೆ. ಸೊ ಇವೆಲ್ಲವೂ ಸಹ ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳು. ಸೊ ಧಾನ್ಯಗಳಲ್ಲಿ ನೋಡೋದಾದ್ರೆ ನಮಗೆ ಧಾನ್ಯಗಳಲ್ಲಿ 6 ರೀತಿ ಧಾನ್ಯಗಳಿದೆ. ಸೊ ಅಕ್ಕಿ, ಅವಲಕ್ಕಿ, ರಾಗಿ, ಗೋಧಿ, ಜೋಳ, ಇವನ್ ಸಿರಿಧಾನ್ಯಗಳಿದೆ. ಬಟ್ ಈ ಎಲ್ಲ 6 ರೀತಿ ಧಾನ್ಯಗಳ ಪೈಕಿ ಒಂದೇ ಒಂದು ರೀತಿ ಧಾನ್ಯಕ್ಕೆ ಇವತ್ತು ಜನ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಸೊ ಅದ್ಯಾವ್ದು ಅಂತಂದ್ರೆ ಅಕ್ಕಿ. ಅಕ್ಕಿನಲ್ಲಿ ಏನಾಗಿದೆ ಸಮಸ್ಯೆಗಳು ಏನಿದೆ ಅಕ್ಕಿನಲ್ಲಿ ಅಂತಂದ್ರೆ, ಭತ್ತದ ಹೊಟ್ಟನ್ನ ತೆಗಿತಾ ಇದ್ದಂಗೆ, ಅಂದ್ರೆ ಭತ್ತವನ್ನ ಮಿಲ್ಲಿಗೆ ಹಾಕ್ತಾ ಇದ್ದಂಗೆನೆ, ಸೊ ಹೊಟ್ಟಿನಲ್ಲೇ ಬಹಳಷ್ಟು ಪೌಷ್ಟಿಕಾಂಶಗಳು ಹೊರಟೋಗುತ್ತೆ. ಸೊ ವಿಶೇಷವಾಗಿ ಕಬ್ಬಿಣಾಂಶ ಭತ್ತದ ಹೊಟ್ಟಲ್ಲಿಲ್ಲ, ಮತ್ತೆ ಸುಣ್ಣದ ಅಂಶ ಇಲ್ಲ. ದಿನಕ್ಕೆ 400 ಮಿಲಿಗ್ರಾಂ ಅಷ್ಟು ಕ್ಯಾಲ್ಸಿಯಂ ಬೇಕು. 100 ಗ್ರಾಂ ಅಕ್ಕಿನಲ್ಲಿ ಕೇವಲ 10 ಮಿಲಿಗ್ರಾಂ ಅಷ್ಟು ಕ್ಯಾಲ್ಸಿಯಂ ಇಲ್ಲ. ಆಮೇಲೆ ದಿನಕ್ಕೆ ಆಲ್ಮೋಸ್ಟ್ ನಮಗೆ ಒಂದು 28-30 ಮಿಲಿಗ್ರಾಂ ಅಷ್ಟು ಕಬ್ಬಿಣಾಂಶ ಬೇಕು. ಸೊ ಬಿಳಿ ಅಕ್ಕಿ ಪಾಲಿಶ್ ಅಕ್ಕಿನಲ್ಲಿ 0.6 ಮಿಲಿಗ್ರಾಂ ಸಹ ಕಬ್ಬಿಣಾಂಶ ಇಲ್ಲ. ಜೊತೆಗೆ ರೋಗ ನಿರೋಧಕ ಶಕ್ತಿಗೆ ಅಂತಂದ್ರೆ ನಮ್ಮಲ್ಲಿ ಆಂತರಿಕ ರೋಗ ನಿರೋಧಕ ಶಕ್ತಿ ಅನ್ನೋ ಒಂದು ವ್ಯವಸ್ಥೆ ಇದೆ, ಇಂಟರ್ನಲ್ ಡಿಫೆನ್ಸ್ ಮೆಕ್ಯಾನಿಸಂ ಅಂತೀವಿ. ಆ ಇಂಟರ್ನಲ್ ಡಿಫೆನ್ಸ್ ಮೆಕ್ಯಾನಿಸಂಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ಜಿಂಕು, ಕಾಪರು, ಐರನ್, ಸೆಲೆನಿಯಮ್ ಮತ್ತೆ ವಿಟಮಿನ್ ಸಿ, ವಿಟಮಿನ್ ಎ ಬಹಳ ಮುಖ್ಯವಾಗಿ ಬೇಕೇ ಬೇಕಾಗಿರುವಂತದ್ದು. ಬಟ್ ಅಕ್ಕಿನಲ್ಲಿ ಇದ್ಯಾವುದು ಇಲ್ಲ. ಪಾಲಿಶ್ ಅಕ್ಕಿನಲ್ಲಿ ಜಿಂಕು, ಕ್ರೋಮಿಯಮ್, ಕಾಪರು, ಸೆಲೆನಿಯಮ್, ಐರನ್, ವಿಟಮಿನ್ ಎ, ವಿಟಮಿನ್ ಸಿ ಯಾವುದೂ ಇಲ್ಲ. ಹೀಗಾಗಿ ಹೆಚ್ಚಿಗೆ ನಾವೇನಾದ್ರೂ ಬಳಿ ಅಕ್ಕಿನೇ ಉಪಯೋಗ ಮಾಡಕ್ ಶುರು ಮಾಡಿದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಕೊಡಗಿನಲ್ಲಿ ತುಂಬಾ ಜನ ಭತ್ತವನ್ನ ಬೆಳ್ಕೊಳ್ತಾರೆ. ಭತ್ತ ಒಂಥರ ಪೂಜನೀಯ ಬೆಳೆ ಇದು. ಹೌದು, ಹಾಗೆ ಅತಿಯಾಗಿ ಬಳಕೆ ಮಾಡೋದು ಕಾಣಿಸ್ತಾ ಇದೆ. ಹೌದು ಹೌದು, ಅತಿಯಾಗಿ ಬಳಕೆ ಮಾಡಿದ್ರೆ ಅಮೃತನೇ ವಿಷ ಅಂತೀವಿ. ನಿಜ. ಇನ್ನ ಭತ್ತವನ್ನ ನಾವು ಮಿಲ್ಗಾಕಿ ಹೊಟ್ಟು ತೆಗೆದು ಹೊಟ್ಟು ತೆಗಿಲೇಬೇಕು. ಜೀರ್ಣ ಆಗಲ್ಲ, ಇರ್ಲಿ ತೆಗಿಯೋಣ. ಆದ್ರೆ ಪಾಲಿಶ್ ಪ್ರಕ್ರಿಯೆ ಯಾಕ್ಬೇಕು? ಪಾಲಿಶ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಸಣ್ಣ ಒಂದು ತೌಡ್ನಲ್ಲಿರೋ ಬಹಳಷ್ಟು ಪೌಷ್ಟಿಕಾಂಶಗಳು ನಾಶ ಆಗುತ್ತೆ. ಆಮೇಲೆ ಆ ತೌಡಲ್ಲಿ ಅನ್ಪಾಲಿಶ್ ರೈಸ್ ಅಲ್ಲಿ ಎಣ್ಣೆ ಅಂಶ ಇರುತ್ತೆ, ಅದಕ್ಕೆ ರೈಸ್ ಬ್ರಾನ್ ಆಯಿಲ್ ಅಂತ ಮಾರ್ಕೆಟ್ ಬಿಟ್ಟಿದ್ದಾರೆ. ಆ ರೈಸ್ ಬ್ರಾನ್ ಆಯಿಲ್ ಎಲ್ಲಿಂದ ಮಾಡಿದ್ರು? ಆ ಫೈನ್ ಪಾಲಿಶ್ ತೌಡಲ್ಲಿ ಬರುವಂತದ್ದು. ಹೀಗಾಗಿ ಅಟ್ಲೀಸ್ಟ್ ಅನ್ನ ಸೇವನೆ ಆಗ್ಲಿ ಸ್ವಲ್ಪ ಮಟ್ಟಿಗೆ, ನಾವು ಬೇಡ ಅಂತ ಹೇಳಕ್ ಆಗಲ್ಲ, ಅನ್ನದೇವೋ ಬ್ರಹ್ಮ. ಬಟ್ ಏನಂತಾರೆ, ಅತಿಯಾಗಿ ಅನ್ನ ಪಾಲಿಶ್ ಮಾಡಿ ತುಂಬಾ ಬೆಳ್ಳಕ್ಕೆ ವೈಟ್ ರೈಸ್ ಅಥವಾ ಬುಲೆಟ್ ರೈಸ್ ಅಂತ ನಾವು ಯೂಸ್ ಮಾಡಿದಾಗ ಅದ್ರಲ್ಲಿ ಎಣ್ಣೆ ಅಂಶನೂ ಇಲ್ಲ, ಸುಣ್ಣದ ಅಂಶ ಇಲ್ಲವೇ ಇಲ್ಲ, ಐರನ್ ಇಲ್ಲ, ಎಲ್ಲದಕ್ಕಿಂತ ವಿಶೇಷವಾಗಿ ನಾರಿನಂಶ ಅಕ್ಕಿನಲ್ಲಿ ಇಲ್ಲ. ಸಾಧ್ಯ ಆದಷ್ಟು ಅನ್ಪಾಲಿಶ್ಡ್ ಅಕ್ಕಿಯನ್ನು ಉಪಯೋಗಿಸಿಕೊಳ್ಳೋದು ಬಹಳ ಒಳ್ಳೇದು, ಅನ್ಪಾಲಿಶ್ಡ್ ರೈಸ್ ಉಪಯೋಗ ಮಾಡೋದು ಒಳ್ಳೇದು. ಹಾಗೆ ಕುಚಲಕ್ಕಿಯನ್ನ ಇಲ್ಲಿ ಕೆಲವಾರು ಜನ ಇಷ್ಟಪಟ್ಟು ಬಳಕೆ ಮಾಡಿಕೊಳ್ಳೋದಿದೆ. ಬಾಯ್ಲ್ಡ್ ರೈಸ್ನು ಒಳ್ಳೇದು, ಕುಚಲಕ್ಕಿನೂ ಒಳ್ಳೇದು, ಯಾಕಂದ್ರೆ ಭತ್ತನ್ನ ನೆನೆಸಿ ಬೇಯಿಸಿರ್ತಾರೆ. ಸೊ ಬೇಯಿಸಿದಾಗ ಹೊಟ್ಟಲ್ಲಿರೋ ಬಹಳಷ್ಟು ಪೌಷ್ಟಿಕಾಂಶಗಳು ಅಕ್ಕಿ ಒಳಗೆ ಬಂದಿರುತ್ತೆ. ಪಾಲಿಶ್ಡ್ ರೈಸ್ಗಿಂತ ಕುಚಲಕ್ಕಿ ಒಳ್ಳೇದು, ಅಥವಾ ಅನ್ಪಾಲಿಶ್ಡ್ ರೈಸ್ ಇನ್ನೂ ಒಳ್ಳೇದು. ಒಟ್ಟಾರೆ ಅಕ್ಕಿನಲ್ಲಿ ನಾರಿನಂಶ ಕಡಿಮೆ ಇರೋದ್ರಿಂದ ಆ ನಾರಿನಲ್ಲಿ ಮತ್ತೆ ಎರಡು ರೀತಿ ಇದೆ, ಒಂದು ಸಾಲ್ಯುಬಲ್ ಫೈಬರ್, ಇನ್ಸಾಲ್ಯುಬಲ್ ಫೈಬರ್ ಅಂತ. ಈ ಸಾಲ್ಯುಬಲ್ ಫೈಬರ್ ಏನಾಗುತ್ತೆ, ಸಣ್ಣ ಕರುಳಲ್ಲಿ ಅದು ಜೆಲ್ ರೀತಿ ಫಾರ್ಮೇಶನ್ ಆಗಿ ಸೊ ಗ್ಲೂಕೋಸ್ ರಕ್ತಕ್ಕೆ ಸೇರೋದನ್ನ ನಿಧಾನ ಮಾಡುತ್ತೆ, ಡಯಾಬಿಟೀಸ್ ಕಂಟ್ರೋಲ್ ಆಗುತ್ತೆ. ಓಕೆ. ಮತ್ತೆ ಅನ್ಸಾಲ್ಯುಬಲ್ ಫೈಬರ್ ಅಂತ ಅಂದ್ರೆ ಕರಗದೆ ಇರುವಂತದ್ದು ನಾರಿನಂಶ, ಅದು ದೊಡ್ಡ ಕರುಳಿಗೆ ಬಂದಾಗ ಆ ಅನ್ಸಾಲ್ಯುಬಲ್ ಫೈಬರ್ ನ ಸೇವನೆ ಮಾಡೋದಕ್ಕೆ ಮಿಲಿಯಾಂತರ ಬ್ಯಾಕ್ಟೀರಿಯಾ ವೈರಸ್ಗಳು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರುವಂತದ್ದು ಕಾಯ್ತಾ ಇರುತ್ತೆ. ಸೊ ಬ್ಯಾಕ್ಟೀರಿಯಾ ಸಮೂಹ ಅಲ್ಲಿ ಇಂಪ್ರೂವ್ ಆಗುತ್ತದೆ. ಆ ಬ್ಯಾಕ್ಟೀರಿಯಾ ಸಮೂಹ ಇಂಪ್ರೂವ್ ಆಗಿದ್ರೆ ಆ ಬ್ಯಾಕ್ಟೀರಿಯಾ ಸಮೂಹನೇ ನಮ್ಗೆ ಬಹಳಷ್ಟು ಮೈಕ್ರೋ ಮಿನರಲ್ಸ್ ನಮ್ಮ ಆಹಾರದಲ್ಲಿ ಇಲ್ಲದೆ ಇರುವಂತದ್ದು ಉತ್ಪತ್ತಿ ಮಾಡಿ ನಮ್ಗೆ ಆರೋಗ್ಯ ಕೊಡಕ್ ಶುರು ಮಾಡುತ್ತೆ. ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ, ಈಗ ನೋಡಿ ಕುರಿ ಬರೀ ಹುಲ್ಲೇ ತಿನ್ನೋದು, ಮೇಕೆಗಳು ಬರೀ ಹಸಿರು ಸೊಪ್ಪೆ ತಿನ್ನೋದು, ಆದ್ರೆ ಫುಲ್ಲು ಮತ್ತೆ ಹಸಿರು ಸೊಪ್ಪಿನಲ್ಲಿ ಬಿ12 ಇಲ್ಲ ಅಂದ್ರೂ ಸಹ ಆ ಹುಲ್ಲು ಮತ್ತೆ ಹಸಿರು ಸೊಪ್ಪಿನಲ್ಲಿರೋ ನಾರಿನಂಶನ ತಿಂದು ದೇಹದಲ್ಲಿರೋ ಬ್ಯಾಕ್ಟೀರಿಯಾ ಸಮೂಹ ಅದು ಅವುಗಳಿಗೆ ಮೈಕ್ರೋ ಮಿನರಲ್ಸ್ ವಿಟಮಿನ್ ಬಿ12 ತಯಾರು ಮಾಡಿಕೊಡುತ್ತೆ. ಸೊ ನಾವೇನ್ ಮಾಡ್ತಾ ಇದೀವಿ, ಬಿ12 ಮಾಂಸಾಹಾರದಲ್ಲಿ ಮಾತ್ರ ಸಿಗುತ್ತೆ ಅಂತ ಪ್ರಚಾರ ಮಾಡ್ಕೊಂಡಿದೀವಿ. ಸೊ ನಾವು ಹಣ್ಣು ತರಕಾರಿಗಳು ನಾರಿನಂಶ ಇರೋ ಆಹಾರ ತಗೊಂಡಾಗ ನಾರನ್ನ ತಿಂದು ಬ್ಯಾಕ್ಟೀರಿಯಾ ಸೂಕ್ಷ್ಮ ಪರಿಸರ ಏನಾಗುತ್ತೆ, ನಮಗೋಸ್ಕರ ನಮ್ಮ ಆಹಾರದಲ್ಲಿ ಇಲ್ಲದೆ ಇರೋ ಕೆಲವು ಸೂಕ್ಷ್ಮ ಒಂದು ಪೌಷ್ಟಿಕಾಂಶಗಳ ನಮಗೋಸ್ಕರ ತಯಾರು ಮಾಡ್ಕೊಡುತ್ತೆ. ಇದನ್ನ ನಾವು ಅರಿಬೇಕು, ಅದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಬೇಕು. ನಿಜ ನಿಜ. ಕೊಡಗಿನಲ್ಲಿ ತುಂಬಾ ಜನ ಭತ್ತವನ್ನೇ ಬೆಳೆಯೋದು, ಹಾಗೆ ಭತ್ತವನ್ನೇ ಬಳಸೋದು. ಕೆಲವೊಬ್ರು ಹೇಳ್ತಾರೆ, ಹಿಂದೆಲ್ಲ ನಾವು ರಾಗಿಯನ್ನು ಬೆಳೀತಾ ಇದ್ವಿ, ರಾಗಿಯನ್ನು ಬಳಸ್ತಿದ್ವಿ, ಈಗಲೂ ನಾವು ಬಿಡೋದಿಲ್ಲ, ಸ್ವಲ್ಪನಾದ್ರೂ ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಳ್ತೀವಿ ಅಂತ ಹೇಳ್ತಾರೆ, ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ರಾಗಿ ಬೇಕು ನಮ್ಗೆ. ರಾಗಿ ಹೇಗೆ ಅಂತಂದ್ರೆ, ಈಗ 100 ಗ್ರಾಂ ಅಕ್ಕಿನಲ್ಲಿ 10 ಮಿಲಿಗ್ರಾಂ ಕ್ಯಾಲ್ಸಿಯಂ ಇದ್ರೆ 100 ಗ್ರಾಂ ರಾಗಿನಲ್ಲಿ 344 ಮಿಲಿಗ್ರಾಂ ಅಷ್ಟು ಕ್ಯಾಲ್ಸಿಯಂ ಇದೆ. ಎಲ್ಲ ಧಾನ್ಯಗಳ ಪೈಕಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರುವಂತದ್ದು ರಾಗಿ. ಕ್ಯಾಲ್ಸಿಯಂನ ಮೂಳೆಗಳ ಗಟ್ಟಿತನಕ್ಕೆ ಬೇಕು, ಹೌದು, ಮೂಳೆಗಳ ಬೆಳವಣಿಗೆಗೆ ಬೇಕು, ಮತ್ತೆ ಹೃದಯ ಸ್ನಾಯು ಏನಿದೆ ಹಾರ್ಟ್ ಮಸಲ್, ದಿನಕ್ಕೆ 1 ಲಕ್ಷ ಸಾರಿ ಹೃದಯದ ಬಡಿತ ಆಗ್ಬೇಕು ಅಂದ್ರೆ ಆ ವಿಶೇಷವಾಗಿ ಸ್ನಾಯು ಬಲ ಕ್ಯಾಲ್ಸಿಯಂ ಇಂದ ಸಿಗುವಂತದ್ದು. ಕಬ್ಬಿಣದ ಅಂಶನೂ ಚೆನ್ನಾಗಿದೆ ರಾಗಿಯಲ್ಲಿ ಅಲ್ವಾ? ಕಬ್ಬಿಣಾಂಶನೂ ಚೆನ್ನಾಗಿದೆ, ನಾರಿನಂಶ ಇದೆ. ಬಟ್ ಎಲ್ಲದಕ್ಕಿಂತ ಸರ್ಪ್ರೈಸಿಂಗ್ ಫ್ಯಾಕ್ಟ್ಸ್ ಏನಂತಂದ್ರೆ ಅದರಲ್ಲಿ ನಾರಿನಂಶ ಇರೋದ್ರಿಂದ ಗ್ಲೂಕೋಸ್ ಕಂಟ್ರೋಲ್ ಆಗುತ್ತೆ. ಆಮೇಲೆ ಅದ್ರಲ್ಲಿ ಕ್ರೋಮಿಯಂ ಇದೆ, ಕ್ರೋಮಿಯಂ ಗ್ಲೂಕೋಸ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಮತ್ತೆ ಅದರಲ್ಲಿ ಹೆಚ್ಚಿಗೆ ಮ್ಯಾಗ್ನೀಷಿಯಂ ಇದೆ ರಾಗಿನಲ್ಲಿ, ಅದೇನಾಗುತ್ತೆ ಇನ್ಸುಲಿನ್ ಕಾರ್ಯಕ್ಷಮತೆ ಇಂಪ್ರೂವ್ ಮಾಡುತ್ತೆ. ಮೂರು ಕಾರಣಗಳು, ಒಂದು ಗ್ಲೂಕೋಸ್ ಅಬ್ಸಾರ್ಪ್ಷನ್ ಸ್ಲೋ ಆಗುತ್ತೆ, ಶುಗರ್ ಕಂಟ್ರೋಲ್ ಆಗುತ್ತೆ, ಮತ್ತೆ ಕ್ರೋಮಿಯಂ ಉತ್ಪತ್ತಿ ಆಗೋದ್ರಿಂದ ಇನ್ಸುಲಿನ್ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಸೊ ಇರೋ ಇನ್ಸುಲಿನ್ ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ಮ್ಯಾಗ್ನೀಷಿಯಂ ಬೇಕು, ಅದು ಸಹ ಹೆಚ್ಚು ಪ್ರಮಾಣ ರಾಗಿನಲ್ಲಿ. ಇಡೀ ದಿನ ರಾಗಿ ಬಳಕೆ ಮಾಡಲಿಲ್ಲ ಅಂದ್ರು ರಾಗಿ ಗಂಜಿ, ರಾಗಿ ರೊಟ್ಟಿ, ರಾಗಿ ಅಂಬ್ಲಿ ಇಂಥದ್ದನ್ನ ಅಟ್ಲೀಸ್ಟ್ ದಿನಕ್ಕೆ 1 ಹೊತ್ತು ಸ್ವಲ್ಪ ಮಟ್ಟಿಗೆ ರಾಗಿ ತಗೊಂಡು ಸ್ವಲ್ಪ ಅನ್ಪಾಲಿಶ್ಡ್ ರೈಸ್ ಯೂಸ್ ಮಾಡೋದಾದ್ರು ಒಳ್ಳೆ ಬ್ಯಾಲೆನ್ಸ್ಡ್ ಡಯಟ್ಗೆ, ಬ್ಯಾಲೆನ್ಸ್ಡ್ ಧಾನ್ಯಗಳಿಗೆ ಕಾರಣ. ನಿಜ, ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು ರಾಗಿ ತಿಂದವ ನಿರೋಗಿ ಅನ್ಕೊಂಡು ಅಲ್ವಾ? ಹೌದು, ನೋಂಬುವನು ನಿರೋಗಿ ಆಗುವನು. ರಾಗಿಯು ಭೋಗಿಗಳಿಗಲ್ಲ, ಬಡವರಿಗಾಗಿ ಬೆಳೆದಿರೋದು ಸರ್ವಜ್ಞ. ಸರ್ವಜ್ಞ 400 ವರ್ಷಗಳಿಂದ ಹೇಳ್ತಾರೆ ಸೊ ರಾಗಿ ಬಗ್ಗೆ. ಇವತ್ತೆಲ್ಲರೂ ನಾವು ಬಡವರೇ, ಆರೋಗ್ಯದಲ್ಲಿ ನಮ್ಗೆ ರಾಗಿ ಬೇಕೇ ಬೇಕು. ಹಣ ಇದ್ರೂ ಆರೋಗ್ಯದಲ್ಲಿ ತಾವ್ ಹೇಳಿದಂಗೆ ಎಷ್ಟೋ ಜನ ಬಡವರಾಗಿದ್ದಾರೆ. ಹಾಗಾಗಿ ಶ್ರೀಮಂತರು ಸಹ ಆರೋಗ್ಯದ ಸಂರಕ್ಷಣೆಗೆ ರಾಗಿಯನ್ನ ತಪ್ಪದೇ ಉಪಯೋಗಿಸಿಕೊಂಡ್ರೆ ಒಳ್ಳೆ. ಆರೋಗ್ಯವನ್ನು ಏನಿದ್ರು ನಮ್ಮ ಆಹಾರದಲ್ಲೇ ನಾವು ಪಡಿಬೇಕು. ನಿಜ, ಎಲ್ಲ ವೈದ್ಯಕೀಯ ವ್ಯವಸ್ಥೆಗಳು ನಮ್ಗೆ ಬೇಕು, ಆದ್ರೆ ಅದು ಎಮರ್ಜೆನ್ಸಿಗೆ ಅಷ್ಟೇ ನಾವು ಇಟ್ಕೊಂಡು ಪ್ರತಿನಿತ್ಯದ ಆರೋಗ್ಯಕ್ಕೆ ನಮ್ಮ ಅಡಿಗೆ ಮನೆಯಲ್ಲೇ ಅದು ತುಂಬಾ ಸರಳವಾಗಿ ಸುಲಭವಾಗಿ ಸಮಾಜದ ತೀರಾ ಕನಿಷ್ಠ ಒಂದು ಆರ್ಥಿಕ ವ್ಯವಸ್ಥೆ ಇರೋರ್ಗೂ ಸಹ ಅದು ಸಿಗೋ ತರ ಆಗ್ಬೇಕು. ಅದೇ ನಮ್ಮ ಪಬ್ಲಿಕ್ ನ್ಯೂಟ್ರಿಷನ್ ಅಂತಂತಂದ್ರೆ ಸಾರ್ವಜನಿಕ ಆರೋಗ್ಯ, ಅದು ನಮ್ಮ ಮನೆಗಳಲ್ಲೇ ಆಗ್ಬೇಕಾಗಿದೆ. ನಿಜ. ಆಮೇಲೆ ಮನುಷ್ಯನಿಗೂ ಇಷ್ಟೊಂದು ಆಹಾರಗಳು ಹಿಂದೆ ಚರಿತ್ರೆಯಲ್ಲಿ ಸಿಕ್ಕಿರ್ಲಿಲ್ಲ, ಸೊ ಇವತ್ತು ಸಿಕ್ಕಿದೆ ನಮ್ಗೆ, ಅದಕ್ಕೆ ನಾವು ಸಂತೋಷ ಪಡಬೇಕು. ಬಟ್ ಏನಂದ್ರೆ ದುರಂತ ಏನಂತಂದ್ರೆ ಈ ಅತಿಯಾಗಿರೋ ಆಹಾರಗಳು ಕಳಪೆ ಆಹಾರಗಳಾಗಿದೆ. ಅತಿಯಾಗಿ ಸಂಸ್ಕರಣೆ ಮಾಡಿ ನಾವು ಪೌಷ್ಟಿಕಾಂಶಗಳೆಲ್ಲ ನಾಶ ಮಾಡಿ ಬರೀ ಗ್ಲೂಕೋಸ್ ಅಥವಾ ಪ್ರೋಟೀನು ಅಥವಾ ಎಣ್ಣೆ ಅಂಶ ಇರುವಂತದ್ದು ಇಷ್ಟೇ ನಾವು ಆಹಾರ ಸೇವನೆ ಮಾಡ್ತಾ ಇದೀವಿ. ಅದೇ ಇವತ್ತು ನಾವು ಮನುಷ್ಯ ಅನುಭವಿಸ್ತಾ ಇರೋ ಎಲ್ಲ ಕಾಯಿಲೆಗಳಿಗೂ ಇದೇನೆ ಕಾರಣ. ಇದೇ ಕಾರಣದಿಂದ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ದೇಹದಲ್ಲಿ ವೇಸ್ಟ್ ಅಕ್ಯುಮುಲೇಷನ್ ಆಗ್ತಾ ಇರುತ್ತೆ. ಜೀವಕೋಶಗಳ ಮಟ್ಟದಲ್ಲಿ ಆ ವೇಸ್ಟ್ ಕೂಡ್ಕೊಳ್ತಾ ಹೋಗುತ್ತೆ. ಆ ಜೀವಕೋಶಗಳ ಮಟ್ಟದಲ್ಲಿ ಅದು ಕೂಡ್ಕೊಳ್ಳೋದ್ರಿಂದ ಅಲ್ಲಿ ನಮ್ಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಸೊ ಇಂಟರ್ನಲ್ ಹೈಜಿನ್ ಅಂತಾರೆ, ದೇಹದ ಆಂತರಿಕ ಶುದ್ಧತೆಯನ್ನು ನಾವು ಕಾಪಾಡಿಕೊಳ್ತಾ ಇಲ್ಲ. ಅಲ್ಲಿ ಆರೋಗ್ಯಯುತ ಬ್ಯಾಕ್ಟೀರಿಯಾ ಸಮೂಹ ಕಡಿಮೆ ಆಗುತ್ತೆ. ಸೊ ನಮ್ಗೆ ಕಾಯಿಲೆಗಳಂತರೋ ಸೋಂಕು ರೋಗಗಳನ್ನಂತರೋ ಅಪಾಯಕಾರಿ ಬ್ಯಾಕ್ಟೀರಿಯಾ ವೈರಸ್ಗಳು ಮಲ್ಟಿಪ್ಲೈ ಆಗುತ್ತೆ. ಇದೇ ಕಾರಣಕ್ಕೆ ಕೊರೋನಾ ಮನುಷ್ಯನಲ್ಲಿ ಮಾತ್ರ ಬಂದಿದೆ, ಬೇರೆ ನಮ್ಮ ಸುತ್ತಮುತ್ತಲಿನ ಯಾವ ಜೀವಿಗಳಿಗೂ, ನಾಯಿಗಳಿಗೂ, ಹಸುಗಳಿಗೂ, ಮೇಕೆ, ಕುರಿಗಳಿಗೂ ಸಹ ಕೊರೋನಾ ಬರಲಿಲ್ಲ. ಅದು ಆಂತರಿಕ ಶುದ್ಧತೆಯನ್ನ ಕಾಪಾಡಿಕೊಳ್ಳುತ್ತೆ, ಭಾಷೆ ಶುದ್ಧತೆಯನ್ನು ನಾವು ಪ್ರಯತ್ನ ಪಡ್ತೀವಿ. ಇನ್ನು ಅಕ್ಕಿಯ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೀತದವೆ. ಅಕ್ಕಿಯ ಸೇವನೆಯಿಂದ ಆಗುವ ಅನಾಹುತಗಳ ಬಗ್ಗೆ ಅಲ್ಲಲ್ಲಿ ಉಲ್ಲೇಖನೂ ಇದೆ. ಹೌದು, ಅತಿ ಹೆಚ್ಚು ಅಕ್ಕಿ ತಿನ್ನೋ ದೇಶ ಭಾರತ, ಅತಿ ಹೆಚ್ಚು ಡಯಾಬಿಟಿಸ್ ಇರೋದು ಭಾರತದಲ್ಲಿ, ಮತ್ತೆ ಎರಡನೇ ಅತಿ ಹೆಚ್ಚು ಅನ್ನ ತಿನ್ನೋ ದೇಶ ಭಾರತಕ್ಕೆ ಆಲ್ಮೋಸ್ಟ್ ಈಕ್ವಲ್ ಇರುವಂತದ್ದು ಚೈನಾ, ಅಲ್ಲೂ ಅತಿ ಹೆಚ್ಚು ಡಯಾಬಿಟಿಸ್ ಇದೆ. ಸೊ ಭಾರತದಲ್ಲಿ ಉಲ್ಲೇಖಿಸೋದಾದ್ರೆ ಆಂಧ್ರಪ್ರದೇಶ ಅತಿ ಹೆಚ್ಚು ಅನ್ನ ತಿನ್ನೋ ರಾಜ್ಯ. ಸೊ ಭಾರತದಲ್ಲೇ ಅತಿ ಹೆಚ್ಚು ಡಯಾಬಿಟಿಸ್ ಇರೋದು ಆಂಧ್ರಪ್ರದೇಶದಲ್ಲಿ, ಮತ್ತೆ ಎರಡನೇ ಅತಿ ಹೆಚ್ಚು ಅನ್ನ ತಿನ್ನೋ ರಾಜ್ಯ ತಮಿಳ್ನಾಡು, ಸೆಕೆಂಡ್ ಡಯಾಬಿಟಿಕ್ ಸ್ಟೇಟ್ ತಮಿಳ್ನಾಡು. ಮತ್ತೆ ಕರ್ನಾಟಕದಲ್ಲಿ ಹೇಳೋದಾದ್ರೆ ಆಲ್ಮೋಸ್ಟ್ ಬ್ಯಾಲೆನ್ಸಿಂಗ್ ಇತ್ತು. ಉತ್ತರ ಕರ್ನಾಟಕದಾದ್ರೆ ಜೋಳ ಸ್ವಲ್ಪ ಅಕ್ಕಿ, ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಸ್ವಲ್ಪ ಅಕ್ಕಿ. ಬಟ್ ರಾಗಿ ಏನಾಯ್ತು, ಕಾಲಕ್ರಮೇಣ ರಾಗಿ ನಮ್ಮ ಬಳಕೆಯಿಂದ ಕಡಿಮೆ ಆಗೋಗೇನಾಯ್ತು, ಆ ಜಾಗ ಎಲ್ಲ ಅಕ್ಕಿ ಆವರಿಸ್ಕೊಂಡ್ರು. ಅದು ಅಕ್ಕಿ ಯಾವ ತರದ್ದು, ಅನ್ಪಾಲಿಶ್ಡ್ ರೈಸ್ ಯೂಸ್ ಮಾಡ್ತಾ ಇದ್ವಿ, ಬಾಯ್ಲ್ಡ್ ರೈಸ್ ಯೂಸ್ ಮಾಡ್ತಾ ಇದ್ವಿ. ಈಗ ಬರೀ ಪಾಲಿಶ್, ಡಬಲ್ ಪಾಲಿಶ್, ವೈಟ್ನಿಂಗ್ ಆಫ್ ರೈಸ್ ಎಲ್ಲ ಬಂದು ಬರೀ ಗ್ಲೂಕೋಸ್ ಬಿಟ್ರೆ ಇನ್ಯಾವ ಪೌಷ್ಟಿಕಾಂಶಗಳು ಪಾಲಿಶ್ಡ್ ರೈಸ್ ಅಲ್ಲಿ ಇಲ್ಲ. ಆಧುನೀಕರಣ ಮತ್ತು ಸುಧಾರಣೆಗಳಾದಂತೆ ನಮ್ಮ ಆರೋಗ್ಯ ಎಷ್ಟು ವ್ಯತ್ಯಾಸವನ್ನು ಕಾಣುತ್ತೆ ಅನ್ನೋದನ್ನ ಗಮನಿಸಬೇಕು. ಹೌದು ನೋಡಿ, ಈಗ ಹಿಂದೆ 40 ವರ್ಷಗಳಿಂದ ಗ್ಯಾಸ್ಟ್ರಿಕ್ ನಾವೆಲ್ಲರೂ ಕೇಳಿದ್ವಾ? ಕೇಳಿರ್ಲಿಲ್ಲ. ಈಗ ಶಾಲಾ ಮಕ್ಕಳು ಸಹ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡೋಗುವಷ್ಟು ಮಟ್ಟಿಗೆ ಗ್ಯಾಸ್ಟ್ರಿಕ್ ಬರ್ತಾ ಇದೆ. ಯಾಕೆ, ಅನ್ನ ಸಾಂಬಾರ್ ಅನ್ನೋ ಪ್ರಾಸೆಸ್ ಅಲ್ಲಿ ಅನ್ನ ಸಾಂಬಾರ್ ಯಾರು ಆಗಿಯಲ್ಲ, ಆಗಿದೇ ಇರೋದ್ರಿಂದ ನುಂಗ್ತಾ ಇರ್ತಾರೆ, 5 ನಿಮಿಷಕ್ಕೆ ಊಟ ಆಗೋಗುತ್ತೆ. ಹೌದು, 5 ನಿಮಿಷಕ್ಕೆ ಊಟ ಆದಾಗ ಜೊಲ್ಲು ರಸದ ಕೊರತೆ ಆಗುತ್ತೆ. ಜೊಲ್ಲು ರಸದ ಕೊರತೆಯಿಂದ ಏನಾಗುತ್ತೆ, ಹೊಟ್ಟೆಯಲ್ಲಿ ಅಲ್ಸರ್ ಶುರುವಾಗುತ್ತೆ. ಯಾಕೆಂದ್ರೆ ಹೊಟ್ಟೆಯಲ್ಲಿ ಜಠರರಸ ಉತ್ಪತ್ತಿ ಆಗ್ತಾ ಇರುತ್ತೆ, ಆ ಜಠರರಸದ ಭಾಗವಾಗಿ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಇರೋದ್ರಿಂದ ಹೊಟ್ಟೆಯಲ್ಲಿ ಆಮ್ಲೀಯ ವಾತಾವರಣ ಇರುತ್ತೆ, ಅಸಿಡಿಕ್ ಮೀಡಿಯಾ ಇರುತ್ತೆ. ಅದನ್ನ ನ್ಯೂಟ್ರಲೈಸ್ ಮಾಡಬೇಕು ಅಂದ್ರೆ ಬಾಯಲ್ಲಿರೋ ಜೊಲ್ಲು ರಸನೇ ಹೋಗ್ಬೇಕು. ಸೊ ಜೊಲ್ಲು ರಸ ಉತ್ಪತ್ತಿ ಆಗ್ಬೇಕು ಅಂದ್ರೆ ಆಹಾರವನ್ನ ಅಗಿಬೇಕು. ಆಹಾರವನ್ನ ಅಗಿದೇ ತಿಂತಾ ಇದಾರೆ. ಈಗ ಅಕ್ಕಿ ಸಹ ಅನ್ನ ಸಾಂಬಾರ್ ಯಾರು ಅಗಿತಾ ಇಲ್ಲ, ಯಾವ ಆಹಾರಗಳನ್ನು ಅಗಿತಾ ಇಲ್ಲ. ಹೀಗಾಗಿ ನಮ್ಗೆ ಜೊಲ್ಲು ರಸದ ಕೊರತೆ ಆಗಿ ಅಲ್ಲಿ ಆಹಾರ ಕೊಳತು ಅಥವಾ ಅಲ್ಲಿ ಅಸಿಡಿಟಿ ಜಾಸ್ತಿ ಆಗಿ ಗ್ಯಾಸ್ಟ್ರಿಕ್ಗೆ ಕಾರಣ ಆಗ್ತಾ ಇದೆ. ಹೌದು, ಆಹಾರ ನಾವು ಎಲ್ಲಾ ಹಂತಗಳಲ್ಲೂ ನಾಶ ಮಾಡ್ತಾ ಇದೀವಿ. ಬಿತ್ತನೆ ಬೀಜಗಳಲ್ಲಿ ನಾಶ ಮಾಡ್ತಾ ಇದೀವಿ, ಬೆಳೆಯುವ ವಿಧಾನದಲ್ಲಿ ಹೆಚ್ಚಿಗೆ ನಾವು ಸಿಂಪಡಣೆಗಳನ್ನು ಮಾಡಿ ರಾಸಾಯನಿಕಗಳ ಮಾಡಿ ಅಲ್ಲಿ ನಾವು ನಾಶ ಮಾಡ್ತಾ ಇದೀವಿ. ಅದನ್ನ ಅತಿಯಾಗಿ ಸಂಸ್ಕರಣೆ ಮಾಡಿ ಅಲ್ಲೂ ನಾಶ ಮಾಡ್ತಾ ಇದೀವಿ. ಸಾಲದು ಅಂತ ಬೇಯಿಸೋ ವಿಧಾನದಲ್ಲಿ ನಾವು ನಾಶ ಮಾಡ್ತಾ ಇದೀವಿ. ತಿನ್ನೋ ವಿಧಾನದಲ್ಲೂ ನಿಧಾನಕ್ಕೆ ಆಹಾರವನ್ನು ಅಗದು ನಾವು ತಿನ್ನಬೇಕಾಗಿರೋದು, ಬಟ್ ನುಂಗಿ ಜೊಲ್ಲು ರಸ ಕಡಿಮೆ ಮಾಡಿಕೊಂಡು ಮತ್ತೆ ಅಲ್ಲಿ ಆಹಾರದ ಗುಣಮಟ್ಟ ನಾಶ ಮಾಡ್ತಾ ಇದೆ. ನಿಜ. ಅಕ್ಕಿಯಿಂದ ತಯಾರಾಗುವ ಅವಲಕ್ಕಿ ಬಗ್ಗೆ ಏನ್ ಹೇಳ್ತೀರಿ? ಅಕ್ಕಿ ಮತ್ತೆ ಅವಲಕ್ಕಿ ನೋಡೋದಾದ್ರೆ ಅವಲಕ್ಕಿ ಪೌಷ್ಟಿಕಾಂಶಗಳ ಗಣಿನೇ ಅನ್ಬಹುದು. ಅಷ್ಟು ಪೌಷ್ಟಿಕಾಂಶಗಳು ಅವಲಕ್ಕಿನಲ್ಲಿದೆ. ಕಂಪೇರ್ ಮಾಡಿ ಹೇಳೋದಾದ್ರೆ 100 ಗ್ರಾಂ ಅಕ್ಕಿನಲ್ಲಿ 0.6 ಮಿಲಿಗ್ರಾಂ ಅಷ್ಟು ಕಬ್ಬಿಣಾಂಶ ಇದ್ರೆ 100 ಗ್ರಾಂ ಅವಲಕ್ಕಿನಲ್ಲಿ 4.6 ಮಿಲಿಗ್ರಾಂ ಅಷ್ಟು ಕಬ್ಬಿಣಾಂಶ ಇದೆ. ಕ್ರೋಮಿಯಂ ಇದೆ, ಮ್ಯಾಗ್ನೀಷಿಯಂ ಇದೆ, ವಿಟಮಿನ್ B1, B2, B3. ಸೊ ಅದರಲ್ಲೂ ವಿಟಮಿನ್ B1, B2, B3 ಬಗ್ಗೆ ಹೇಳೋದಾದ್ರೆ, ಸೊ ಜೀವರಸಾಯನ ಕ್ರಿಯೆಗಳಿಗೆ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಜೀವಕೋಶಗಳಲ್ಲಿ ನಡೆಯುವಂತದ್ದು, ಅದೇ ನಮ್ಮ ಆಯಸ್ಸು, ಅದೇ ನಮ್ಮ ಆರೋಗ್ಯ. ಮನುಷ್ಯನ ಆಯಸ್ಸನ್ನು ನಿರ್ಧರಿಸೋದು ಜೀವಕೋಶಗಳೇ, ಅನಾರೋಗ್ಯವನ್ನು ನಿರ್ಧರಿಸೋದು ಜೀವಕೋಶಗಳೇ, ಹುಟ್ಟನ್ನು ನಿರ್ಧರಿಸೋದು ಜೀವಕೋಶಗಳು, ನಾವನ್ನು ನಿರ್ಧರಿಸೋದು ಜೀವಕೋಶಗಳು, ಆ ಜೀವಕೋಶಗಳ ಆರೋಗ್ಯ ನಿರ್ಧರಿಸೋದು ಜೀವಕೋಶಗಳಿಂದ ನಡೆಯುವ ಜೀವರಸಾಯನ ಕ್ರಿಯೆಗಳು. ಆ ಜೀವರಸಾಯನ ಕ್ರಿಯೆಗಳು ಸರಿಯಾಗಿ ಆಗ್ಬೇಕು ಅಂದ್ರೆ ಅದಕ್ಕೆ ಕ್ರೋಮಿಯಂ ಬೇಕು, ಕಾಪರ್ ಬೇಕು, ಜಿಂಕ್ ಬೇಕು, ಐರನ್ ಬೇಕು, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ವಿಟಮಿನ್ B1, B2, B3 ಬೇಕು. ಅಕ್ಕಿನಲ್ಲಿ ವಿಟಮಿನ್ B1, B2, B3 ಬಹಳ ಕಡಿಮೆ, ಅದೇ ಅವಲಕ್ಕಿನಲ್ಲಿ ಅತಿ ಹೆಚ್ಚು. ಸೊ ಜೀವರಸಾಯನ ಕ್ರಿಯೆಗಳ ಬಗ್ಗೆ ನಾವು ಹೇಳೋದಾದ್ರೆ ನಮ್ಮ ದೇಹ, ನಮ್ಮ ಜೀವಕೋಶಗಳು ಒಂದು ವಿಸ್ಮಯ ಅಂತಲೇ ಹೇಳ್ಬಹುದು. ನಮ್ಮ ದೇಹದಲ್ಲಿ ಟ್ರಿಲಿಯನ್ಸ್ ಅಂತಂದ್ರೆ 12^23, 12 ರೂಪಕದಲ್ಲಿ 23 ಸೊನ್ನೆ ಹಾಕಿದ್ರೆ ಎಷ್ಟು, ಅಷ್ಟು ಜೀವಕೋಶಗಳು ನಮ್ಮ ದೇಹದಲ್ಲಿದೆ. ಸೊ ಅದರಲ್ಲಿ ಒಂದು ಜೀವಕೋಶದ ಅನ್ನ ಅರ್ಥ ಮಾಡ್ಕೊಳ್ಳೋಕು ನಮ್ ಕಷ್ಟ ಇದೆ. ಯಾಕೆಂದ್ರೆ ಒಂದು ಜೀವಕೋಶದಲ್ಲಿ 1 ಸೆಕೆಂಡ್ಗೆ 10,000 ಜೀವರಸಾಯನ ಕ್ರಿಯೆಗಳು ನಡೀತಾ ಇರುತ್ತೆ. ಅವಲಕ್ಕಿ ಉಪಯೋಗ ನಾವು ಮಾಡಬೇಕು. ಹೌದು, ಅವಲಕ್ಕಿಯನ್ನ ಬಹಳ ಸುಲಭವಾಗಿ ಉಪಯೋಗಿಸ್ಕೊಳ್ಬಹುದು. ಎಲ್ಲ ಆಹಾರಗಳನ್ನು ಇನ್ನೂ ರುಚಿಯಾಗಿ ಅವಲಕ್ಕಿಯಿಂದಾನೂ ಮಾಡಬಹುದು. ಅವಲಕ್ಕಿಯಿಂದ ಮಜ್ಜಿಗೆ ಅವಲಕ್ಕಿ ಅಂತ ಮಾಡಬಹುದು, ಅಂದ್ರೆ ಗಟ್ಟಿ ಅವಲಕ್ಕಿ. ಇಲ್ಲಿ ಅವಲಕ್ಕಿ ಅಂದ್ರೆ ಪೇಪರ್ ಅವಲಕ್ಕಿನ ಯಾರು ಯೂಸ್ ಮಾಡಬಾರ್ದು. ಪೇಪರ್ ಅವಲಕ್ಕಿನಲ್ಲಿ ಆಲ್ಮೋಸ್ಟ್ ವಿಟಮಿನ್ಸ್ ಎಲ್ಲ ನಾಶ ಆಗಿರುತ್ತೆ, ಅದು ಪೌಡರ್ ರೂಪದಲ್ಲಿ. ದಪ್ಪ ಅವಲಕ್ಕಿ ಅಥವಾ ಗಟ್ಟಿ ಅವಲಕ್ಕಿ ಅಂತ ಏನ್ ಹೇಳ್ತೀವಿ, ಅದನ್ನ ಒಂದ್ 20 ನಿಮಿಷ ನೀರಲ್ಲಿ ನೆನೆಸಿರ್ಬೇಕು. ನೆನೆಸಿದಾಗ ನೀರು ಬಸಿಯೋ ತರ ನೆನೆಸಬಾರ್ದು. ಬಸಿಯೋ ತರ ನೆನೆಸಿದ್ರೆ ಮತ್ತೆ ನೀರಿನಲ್ಲಿ ಕರಗುವ ವಿಟಮಿನ್ B1, B2, B3 ಎಲ್ಲ ನೀರಲ್ಲಿ ಹೊರಟೋಗುತ್ತ. ಸೊ ಅದನ್ನ ನೀರು ಬಸಿದೇ ಇರೋ ತರ ಕನಿಷ್ಠ ಪ್ರಮಾಣದ ನೀರಿನಲ್ಲಿ ಹಾಕಿ ಅದನ್ನ ನೆನೆಸಿ, ಆ ನೆನೆಸಿರೋ ಅವಲಕ್ಕಿ ನಮ್ಮ ಮಜ್ಜಿಗೆಗೆ ಹಾಕೊಂಡ್ರೆ ಮಜ್ಜಿಗೆ ಅವಲಕ್ಕಿ, ಬಹಳಷ್ಟು ಮಂಡಿ ನೋವಿನ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಹಾಲಲ್ಲಿ ಹಾಕೊಂಡ್ರೆ ಹಾಲು ಅವಲಕ್ಕಿ. ಸೊ ವಿಶೇಷವಾಗಿ ರಕ್ತಹೀನತೆ ಇರೋರಿಗೆ, ಮಕ್ಕಳಿಗೆ, ಸುಸ್ತು ನಿಶಕ್ತಿ ಅಶಕ್ತಿ ಇರೋರಿಗೆ ಹಾಲು ಅವಲಕ್ಕಿ ಬಹಳ ಉಪಯೋಗ ಆಗುತ್ತೆ. ಮತ್ತೆ ಅವಲಕ್ಕಿನ ಪೌಡರ್ ಮಾಡ್ಕೊಂಡ್ರೆ ರವೆ ಆಗುತ್ತೆ, ಈಸಿಯಾಗಿ ಉಪ್ಪಿಟ್ಟು ಮಾಡ್ಕೋಬಹುದು. ಸೊ ಹೀಗೆ ಅವಲಕ್ಕಿನ ತರಕಾರಿಗಳು ಬೆರೆಸಿ ಚಿತ್ರಾನ್ನ ಮಾಡ್ಕೋಬಹುದು. ಕನಿಷ್ಠ ಎಣ್ಣೆಯಲ್ಲಿ ಪೊಂಗಲ್ ಮಾಡ್ಬೋದು, ಬಿಸಿಬೇಳೆ ಬಾತ್ ಮಾಡ್ಬೋದು, ಪಲಾವ್ ಮಾಡ್ಬೋದು. ಏನು ಬೇಡ ಅಂದ್ರೆ ತೆಂಗಿನಕಾಯಿ ತುರಿ, ಬಾಳೆಹಣ್ಣು, ಬೆಲ್ಲ ಹಾಕಿದ್ರೆ ರಸಾಯನನೇ ಆಗೋಗುತ್ತೆ. ಅವಲಕ್ಕಿ ಬೆಲ್ಲ ಬೆರೆಸ್ಕೊಂಡು ಹಾಗೇನೆ ತಿನ್ಬಿಡ್ಬೋದು. ಈ ಬಗ್ಗೆ ನಮ್ಮ ಗ್ರಾಹಕರು ಯೋಚನೆ ಮಾಡಿ ತಮ್ಮ ಆಹಾರದ ರೀತಿ ನೀತಿಗಳನ್ನ ಪರಿವರ್ತನೆ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು. ಹೌದು ಹೌದು, ಬೇಕೇ ಬೇಕಾಗಿದೆ. ಇವತ್ತು ನಾವು ಆರೋಗ್ಯ ಕೊಂಡ್ಕೊಳಕ್ ಸಾಧ್ಯ ಇಲ್ಲ. ವಿಶೇಷವಾಗಿ ಕೋವಿಡ್ ಬಂದ ನಂತರ ಜನಗಳಿಗೆ ಹೆಚ್ಚಾಗಿ ತಿಳುವಳಿಕೆ ಬಂದಿದೆ, ಆರೋಗ್ಯ ಇರಬೇಕು. ನಾವು ಕಷ್ಟಪಟ್ಟು ಅದನ್ನ ಸಂಪಾದಿಸ್ಕೋಬೇಕು. ಎಮರ್ಜೆನ್ಸಿಗೆ ಆರೋಗ್ಯ ಸಿಗಿ ಅಂತಂದ್ರೆ ಸಿಗೋದಿಲ್ಲ, ಅದನ್ನೊಂಚೂರು ನಾಲ್ಗೆ ಕಟ್ಟಬೇಕು. 400 ವರ್ಷಗಳಿಂದನೆ ಹೇಳ್ತಾರೆ, ನಾಲಿಗೆಯ ಕಟ್ಟಿಹನು ಕಾಲನಿಗೆ ದೂರನಿಹ, ನಾಲಿಗೆ ರುಚಿಗಳ ಮೇಲಾಡುತ್ತಿರಲವನ ಕಾಲನ ಹತ್ತಿರವು ಸರ್ವಜ್ಞ. ಬೇಕು ರುಚಿಗಳು, ರುಚಿ ಇಲ್ಲ ಅಂದ್ರೆ ಬದುಕೇ ಇಲ್ಲ. ಆದ್ರೆ ನಾವು ಅದನ್ನ ಎಚ್ಚರಿಕೆಯಿಂದ, ಅಡಿಗೆ ಎಣ್ಣೆ ಎಚ್ಚರಿಕೆಯಿಂದ ಬಳಸಬೇಕು, ಮತ್ತೆ ಸಕ್ಕರೆಯನ್ನ ಎಚ್ಚರಿಕೆಯಿಂದ ಬಳಸಬೇಕು, ಮಾಂಸಾಹಾರವನ್ನು ವಿಶೇಷವಾಗಿ ಲಿಮಿಟ್ ಆಗಿ ನಾವು ಸೇವನೆ ಮಾಡಬೇಕು. ಆಹಾರ ಅಂತಂದ್ರೆ ಅನೇಕರು ಬೇಯಿಸಿದ್ದೇ ಯೋಚನೆ ಮಾಡ್ತಾರೆ, ಈ ಹಿನ್ನೆಲೆಯಲ್ಲಿ ತಮ್ಮ ಸಲಹೆ ಏನು? ಬೇಯಿಸಿರೋ ಆಹಾರ ಬೇಕು ನಮಗೆ, ಆದ್ರೆ ಇಡೀ ದಿನ 3 ಹೊತ್ತು ನಾವು ಬೇಯಿಸಿರೋ ಆಹಾರ ತಗೊಂಡಾಗ ನಮ್ಮ ದೇಹಕ್ಕೆ ಹೆಚ್ಚು ಶ್ರಮ ಆಗ್ತಾ ಇರುತ್ತೆ. ಆ ಬೇಯಿಸಿರೋ ಆಹಾರದಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರೋ ಅಂಶ ಏನಂತಂದ್ರೆ ವಿಟಮಿನ್ ಸಿ ಇಲ್ಲ. ವಿಟಮಿನ್ ಸಿ ಇಲ್ಲ ಅಂದ್ರೆ ರೋಗ ನಿರೋಧಕ ಶಕ್ತಿ ಇಲ್ಲ. ವಿಟಮಿನ್ ಸಿ ಕೊರತೆಯಿಂದ ಚರ್ಮ ಸುಕ್ಕುಗಟ್ಟಾ ಹೋಗುತ್ತೆ. ಮತ್ತೆ ರಕ್ತನಾಳಗಳು ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಒಳಭಾಗದಲ್ಲಿರುವ ಒಂದು ತೆಳು ಲೇಯರ್ ಏನಿದೆ ಅದು ವಿಟಮಿನ್ ಸಿ ಇಂದ ರಚನೆ ಆಗುವಂತದ್ದು. ಸೊ ರಕ್ತನಾಳಗಳು ದುರ್ಬಲ ಆಗುತ್ತೆ, ಜೀರ್ಣಾಂಗ ವ್ಯವಸ್ಥೆ ದುರ್ಬಲ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಇಡೀ ದಿನ ನಾವು ಬೇಯಿಸಿರೋ ಆಹಾರ ತಿಂದ್ರೆ ಸೊ ಸಮಸ್ಯೆ ಅದರಿಂದಾನೇ ಬರ್ತಾ ಇರೋದು. ಸೊ ವಿಟಮಿನ್ ಸಿ ಕೊರತೆ. ಸೊ ಹೀಗಾಗಿ ನಾವು ಪ್ರತಿನಿತ್ಯ ಹಣ್ಣು ತರಕಾರಿಗಳು ಕನಿಷ್ಠ ಒಂದು 200 ಗ್ರಾಂ ಹಣ್ಣು, 200 ಗ್ರಾಂ ಹಸಿ ತರಕಾರಿ ಬೇಕೇ ಬೇಕು. ಸೊ ಹಣ್ಣುಗಳು ಹೇರಳವಾಗಿದೆ, ಕೊಡಗಿನಲ್ಲಿ ಕಿತ್ತಳೆ ಇದೆ, ಆರೆಂಜ್ ಅಷ್ಟು ಪವರ್ಫುಲ್ ಫ್ರೂಟ್ ಇನ್ಯಾವುದು ಇಲ್ಲ. ಉದಾಹರಣೆಗೆ ನಮ್ಮ 2ನೇ ಅಕ್ಕಗೆ ಒಂದ್ಸರಿ ಟೈಫಾಯ್ಡ್ ಆಯ್ತು. ಟೈಫಾಯ್ಡ್ ಆ ಸೀಸನ್ ಅಲ್ಲಿ ಆರೆಂಜಸ್ ಇತ್ತು, 13 ದಿನಗಳ ಕಾಲ ನಾವು ಆರೆಂಜ್ ಡಯಟ್ ಅಂತ ಇಟ್ಬಿಟ್ವಿ. ಸೊ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ 4 ಹೊತ್ತು ಒಂದೊಂದು ಹೊತ್ತಿಗೆ 3 ಆರೆಂಜಸ್. 2 ದಿನಕ್ಕೆ ಜ್ವರ ನಿಂತೋಯ್ತು. ಸೊ ಆದ್ರೂ ನಾವು ನೋಡೋಣ ಅಂತ ಚೆಕ್ ಮಾಡಿಸಿದ್ವಿ, 4ನೇ ದಿನಕ್ಕೆ ಚೆಕ್ ಮಾಡಿಸಿದ್ವಿ ಇನ್ಫೆಕ್ಷನ್ ರೇಂಜ್ ಟೈಫಾಯ್ಡ್ ಎಷ್ಟಿದೆ ಅಂತ. ಫಸ್ಟ್ ಡೇ 1:120 ಇದ್ದಿದ್ದು 1:60 ಬಂದಿತ್ತು, ಅರ್ಧ ಇನ್ಫೆಕ್ಷನ್ ಕಡಿಮೆ ಆಗಿತ್ತು. ಮತ್ತೆ 8ನೇ ದಿನ ಚೆಕ್ ಮಾಡಿದ್ವಿ, ಅದು ನೆಗೆಟಿವ್ ಬಂದ್ಬಿಡ್ತು ಟೈಫಾಯ್ಡ್ ರೇಂಜ್. ಮತ್ತು ಒಂದು 4 ದಿನ ಆರೆಂಜ್ ಡಯಟ್ ಮಾಡಿದ್ವಿ. 12-13 ದಿನ ಆದ್ಮೇಲೆ ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಅವ್ರದ್ದು ಹಿಮೋಗ್ಲೋಬಿನ್ 2% ರೈಸ್ ಆಗಿತ್ತು. 9.5 ಇದ್ದಿದ್ದು 11.5 ಬಂದಿತ್ತು. ಸೊ ಹಣ್ಣುಗಳ ಬಗ್ಗೆ ನಮ್ಗೆ ಹೆಚ್ಚಿಗೆ ಪ್ರಚಾರ ಮಾಡ್ತಾ ಇರೋದು, ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾ ಇರೋದು ಬಹಳ ಕಡಿಮೆ. ಸೊ ಹಣ್ಣುಗಳನ್ನ ಅಮೃತ ಆಹಾರಗಳು ಅಂತಾರೆ. ಹಣ್ಣುಗಳನ್ನು ತಿನ್ನೋ ದೇವರುಗಳಿಗೆ ಸಾವಿಲ್ಲ, ನಾವು ತಿಂದ್ರೆ ನಮ್ಗೆ ಕಾಯಿಲೆ ಇಲ್ಲ. ಎಲ್ಲ ಹಣ್ಣುಗಳಲ್ಲೂ ವಿಟಮಿನ್ ಸಿ ಇದೆ. ಹಣ್ಣುಗಳು ನಮ್ಮ ಆಹಾರದ ಭಾಗ ಆಗ್ಲೇಬೇಕು. ಅದರಲ್ಲೂ ಕಿತ್ತಳೆ ಹಣ್ಣು ಹೇಳೋದಾದ್ರೆ, ಈ ಆರೆಂಜ್ ಬಣ್ಣದ ಹಣ್ಣು ತರಕಾರಿಗಳಲ್ಲಿ ವಿಶೇಷವಾದ ಒಂದು ಪೌಷ್ಟಿಕಾಂಶಗಳಾದ ವಿಟಮಿನ್ ಎ ಮತ್ತೆ ವಿಟಮಿನ್ ಸಿ ಒಟ್ಟಿಗೆ ಇರುವಂತದ್ದು 3 ಹಣ್ಣುಗಳು. 1 ಆರೆಂಜು, 2 ಮಾವಿನ ಹಣ್ಣು, 3ನೇದು ಪಪ್ಪಾಯ. ಸೊ ಆರೆಂಜಿನ ವರ್ಷದಲ್ಲಿ 3-4 ತಿಂಗಳು ಸೇವನೆ ಮಾಡಿದ್ರೆ ನಮ್ಗೆ ಎಷ್ಟು ಆರೋಗ್ಯ ಸುಧಾರಣೆ ಆಗುತ್ತೆ ಅಂತಂದ್ರೆ, ಆರೆಂಜಸ್ ತಿನ್ನೋದ್ರಿಂದ, ಪಪ್ಪಾಯ ಮತ್ತೆ ಕ್ಯಾರೆಟ್ ಅದು ಆರೆಂಜ್ ಬಣ್ಣ ಇರುವಂತದ್ದು, ಅಥವಾ ಸೀಸನಲ್ ಮಾವಿನ ಹಣ್ಣು ತಿಂದ್ರೆ ಯಾರಿಗೂ ಕ್ಯಾನ್ಸರ್ ಬರಲ್ಲ, ಡಯಾಬಿಟಿಸ್ ಬರಲ್ಲ, ಆರ್ಥರೈಟಿಸ್ ಬರಲ್ಲ, BP ಬರಲ್ಲ. ಅಮೃತ ಅಂತಂದ್ರೆ ನಮಗೆ ಕಾಯಿಲೆಗಳೇ ನಮಗೆ ದುರ್ವಾಸೆ ಆಗುತ್ತೆ, ಇಲ್ಲ ಅಂದ್ರೆ ಬರೋದೇ ಇಲ್ಲ. ಬಾಳೆಹಣ್ಣಿನ ಸೇವನೆ ಬಗ್ಗೆ ಏನೇ ಹೇಳ್ತೀರಿ? ಸೊ ಬಾಳೆಹಣ್ಣು ತಮಿಳುನಾಡಿನಲ್ಲಿ ತಿರುನೆಲ್ವೇಲಿ ಡಿಸ್ಟಿಕ್ಟ್ ಅಲ್ಲಿ ಅಂಬಾಸಮುದ್ರಂ ತಾಲೂಕು ಶಿವಶೈಲಂ ಅಂತ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಒಂದು ಆಶ್ರಮ ಇದೆ. ಆಶ್ರಮವನ್ನ ಹಣ್ಣು ಕಾಯಿಗಳ ಸ್ವಾಮಿಗಳ ಆಶ್ರಮ ಅಂತಲೇ ಕರೀತಾರೆ. ಹಣ್ಣು ಅಂದ್ರೆ ಬಾಳೆಹಣ್ಣು, ಕಾಯಿ ಅಂದ್ರೆ ತೆಂಗಿನಕಾಯಿ. ಅಂದ್ರೆ ಸುಮಾರು 60 ವರ್ಷಗಳ ಕಾಲ ಆ ಆಶ್ರಮದಲ್ಲಿ ಅಡಿಗೆ ಮನೆ ಇಲ್ದೆ, ಬೆಂಕಿ ಇಲ್ದೆ, ಬೇಯಿಸೋದಿಲ್ದೆ, ಬರೀ ತೆಂಗಿನಕಾಯಿ ಬಾಳೆಹಣ್ಣಲ್ಲೇ ಆಶ್ರಮನ ನಡೆಸಿದ್ರು. ಸುಮ್ನೆ ಆಶ್ರಮ ನಡೆಸಲಿಲ್ಲ, ಡಯಾಬಿಟಿಸ್, ಆಸ್ಮಾ, ಕ್ಯಾನ್ಸರ್ ಸಹ ಅಲ್ಲಿ ವಾಸಿ ಮಾಡ್ತಾ ಇದ್ರು. ಆಶ್ರಮ ಇನ್ನೂ ಇದೆ, ಗುಡ್ ಲೈಫ್ ಆಶ್ರಮ ಅಂತ ಮಾಡಿದರೆ. ಬಾಳೆಹಣ್ಣು ಅಂತಂದ್ರೆ ಅದು ಒಂದು ಅದ್ಭುತವಾಗಿರೋ ಆಹಾರ. ಬಾಳೆಹಣ್ಣಲ್ಲೇ ನಾವು ಬದುಕ್ ಬಿಡ್ಬೋದು 100 ವರ್ಷ ಬೇಕಾದ್ರೆ, ತೆಂಗಿನಕಾಯಿ ಬಾಳೆಹಣ್ಣು. ಬಟ್ ಏನಂತಂದ್ರೆ ಜನಗಳು ಇವತ್ತು ಹಣ್ಣುಗಳನ್ನ ಗುರುತಿಸೋದು ಕಡಿಮೆ ಆಗಿದೆ, ಮತ್ತೆ ಹಣ್ಣುಗಳನ್ನ ಬೆಳೆಸೋದು ಪ್ರೋತ್ಸಾಹ ಕಡಿಮೆ ಆಗಿದೆ. ಅಮೃತ ಆಹಾರಕ್ಕೆ ನಾವು ಎಷ್ಟು ಬೆಲೆ ಕೊಡಬೇಕು, ಕೊಡ್ತಾ ಇಲ್ಲ. ಔಷಧಿಗಳು ಹೊಡೆದು ಸರ್ವನಾಶ ಮಾಡ್ತಾ ಇದ್ವಿ. ಆ ರೈತರನ್ನ ನಾವು ಎಷ್ಟು ಪ್ರೋತ್ಸಾಹಿಸಬೇಕು, ಮಾಡ್ತಾ ಇಲ್ಲ. ಇದೊಂಥರ ಮನುಷ್ಯನ ದುರಂತದ ಹಾದಿ ಅಂತಂದ್ರೆ, ಹಣ್ಣು ತರಕಾರಿಗಳನ್ನ ಬಿಟ್ಟು ಬರೀ ಬೇಯಿಸಿ ಸಾಯಿಸಿರೋ ಸಸ್ಯಾಹಾರ ಅಥವಾ ಸಾಯಿಸಿ ಬೇಯಿಸಿರೋ ಮಾಂಸಾಹಾರ, ಇಷ್ಟೇ ಆಗಿದೆ. ನಮ್ಮ ಕಾಯಿಲೆಗಳಿಗೆ ಮುನ್ನುಡಿ ಬರೀತಾ ಇರೋದೇ ಇದು. ನಾವು ಹಣ್ಣು ತಿಂತಾ ಇರ್ತೀವಿ, ಅನ್ನನೂ ಊಟ ಮಾಡ್ತೀವಿ, ಆದ್ರೂ ಆರೋಗ್ಯ ಸರಿಯಿಲ್ಲ ಅಂತ ಏನ್ ಹೇಳ್ತೀರಿ? ಏನಾಗುತ್ತೆ ಅಂದ್ರೆ, ಹಣ್ಣುಗಳನ್ನು ಪ್ರತ್ಯೇಕವಾಗಿ ನಾವು ಸೇವಿಸಬೇಕು. ಬೇಯಿಸಿರೋ ಆಹಾರ ಜೊತೆ ಹಣ್ಣುಗಳು ಸೇವನೆ ಮಾಡಬಾರ್ದು. ಸಾಮಾನ್ಯವಾಗಿ ನಾವು 3 ಹೊತ್ತಿನ ಊಟ ಅಂತ ಇಟ್ಕೊಂಡಿದೀವಿ, ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ, ರಾತ್ರಿ ಊಟ. ಸೊ ಆ 3 ಹೊತ್ತಿನ ಊಟದ ಪೈಕಿ ಯಾವ್ದಾದ್ರು ಒಂದು ಹೊತ್ತು ನಿಮ್ಗೆ ಯಾವ ಹೊತ್ತಾದ್ರೂ ಅಡ್ಜಸ್ಟ್ ಆಗ್ಬೋದು. ನೀವು ಬೆಳಗ್ಗೆ ಆದ್ರೂ ತಿನ್ನಿ, ಮಧ್ಯಾಹ್ನ ಆದ್ರೂ ಸೇವನೆ ಮಾಡಿ, ರಾತ್ರಿ ಆದ್ರೂ ತಗೊಳ್ಳಿ, ಯಾವ್ದಾದ್ರು ಒಂದು ಹೊತ್ತು ಹಣ್ಣುಗಳ ಸೇವನೆ ಮಾಡಬೇಕು. ಒಂದೇ ರೀತಿ ಹಣ್ಣು ತಿನ್ಬೇಕು, ಮಿಕ್ಸಿಂಗ್ ತಿನ್ಬಾರ್ದು, ಫ್ರೂಟ್ ಸಲಾಡ್ ರೀತಿ. ಸೊ ಪಪ್ಪಾಯ ತಿನ್ನೋದ್ರೆ ಒಂದೇ ತಿನ್ಬಹುದು, 300 ಗ್ರಾಮ್, 400 ಗ್ರಾಮ್, ಅವ್ರವ್ರ ಆರೋಗ್ಯ ವಯಸ್ಸು ನೋಡ್ಕೊಂಡು. ಸರಿನೇ. ಸೊ ತೀರಾ ಹೆಚ್ಚಿಗೆ ಒಂದು 70-80 ವರ್ಷ ಆಗಿದೆ ಅನ್ನೋದಾದ್ರೆ ಇದು ವರ್ಕೌಟ್ ಆಗದೆ ಇರ್ಬೋದು. ಬಟ್ ಸರ್ವೇ ಸಾಮಾನ್ಯವಾಗಿ ಒಂದು 15-20 ವರ್ಷದಿಂದ 65-70 ವರ್ಷದವರೆಗೂ ಒಂದೊತ್ತು ಹಣ್ಣುಗಳು ಸೇವನೆ ಮಾಡಬಹುದು, 2 ಹೊತ್ತು ಊಟ ತಗೋಬಹುದು. ಅದಕ್ಕೆ ಮೀರಿ ಸುಸ್ತಾಗ್ತಾ ಇದೆ, ನಮ್ಗೆ ಇನ್ ಸ್ವಲ್ಪ ಶಕ್ತಿ ಬೇಕು ಅನ್ನೋದಾದ್ರೆ ಒಂದೊತ್ತು ಗಂಜಿನೇ ತಗೋಬಹುದಲ್ಲ. ಸೊ ರಾಗಿ ಗಂಜಿ ಒಂದ್ಸರಿ, ಹಣ್ಣುಗಳು ಒಂದ್ ಸೇವನೆ ಒಂದ್ ಹೊತ್ತು, ಇನ್ನು 2 ಹೊತ್ತು ಊಟ ಇರ್ಲಿ. ಹೌದು. ಏನಂತಂದ್ರೆ ಆ ಊಟದಲ್ಲಿ ಹಸಿ ತರಕಾರಿಗಳು ತಿಂದೆ ಊಟ ಮಾಡಂಗಿಲ್ಲ. ಸಲಾಡ್ಸ್ ನ ನಾವು 2 ಹೊತ್ತು ಊಟದ ಜೊತೆ ಇಟ್ಕೋಬೇಕು. ಹಸಿ ತರಕಾರಿ ಸಲಾಡು, ಒಂದೆರಡು ಚಪಾತಿ ಅಥವಾ ಅಲ್ಲೊಂದು ರೊಟ್ಟಿ, ಸ್ವಲ್ಪ ಅನ್ನ. ಹೀಗಾಗಿ ಸಮತೋಲನವನ್ನ ನಾವು ಕಾಪಾಡ್ಕೋಬೇಕು. ಬರೀ ರೈಸು, ಸಾಂಬಾರು, ಬೆಳಿಗ್ಗೆ ಎಣ್ಣೆ ಹಾಕಿದ್ರೆ ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತು, ಮಧ್ಯಾಹ್ನ ಸಾಂಬಾರ್ ಮಾಡಿದ್ರೆ ಅನ್ನ ಸಾಂಬಾರು, ಹೀಗೆ ಯಾವ್ದೋ ಕೆಲವು ಆಹಾರಗಳು ಗಂಟ್ಕೊಂಡ್ಬಿಟ್ಟಾಗ ಏನಾಯ್ತು, ಟೋಟಲಿ ಇಂಬ್ಯಾಲೆನ್ಸ್ ಆಗಿ ನಮ್ಗೆ ಪೌಷ್ಟಿಕಾಂಶಗಳ ಕೊರತೆಯಿಂದಾನೇ ಬಹಳಷ್ಟು ಕಾಯಿಲೆಗಳು. ಕೆಲವು ಸರಿ ಪೌಷ್ಟಿಕಾಂಶಗಳು ಜಾಸ್ತಿ ಆಗ್ತಾ ಇದೆ. ಉದಾಹರಣೆಗೆ ಉಪ್ಪು ಮನುಷ್ಯನಿಗೆ ಬೇಕಾದ 5 ಗ್ರಾಮ್ ಗರಿಷ್ಠ, ತಗೊಳ್ತಾ ಇರೋದು 15 ಗ್ರಾಮ್. ಸೊ ಎಲ್ಲಿ ಅನ್ನ ಸಾಂಬಾರ್ ಕಾಂಬಿನೇಷನ್ ಇದೆ ಅಲ್ಲಿಗೆ ಉಪ್ಪು ಬಿತ್ತು. ಕೆಲವರು ಇನ್ನೊಂದು ಪ್ರಾಕ್ಟೀಸ್, ಅನ್ನಕ್ಕುಪ್ಪಾಕೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ, ಅದು ಎಲ್ಲದಕ್ಕಿಂತ ಡೇಂಜರ್. ಅನ್ನಕ್ಕುಪ್ಪಾಕೋ ಅಭ್ಯಾಸ ಇಟ್ಕೋಬಾರ್ದು, ಸಾಂಬಾರ್ ಹೆಚ್ಚಿಗೆ ತಿನ್ನಬಾರ್ದು. ಉಪ್ಪು ಏನಾಗಿದೆ, ನಮ್ಮ ಅವಶ್ಯಕತೆಗಿಂತ 3 ಪಟ್ಟು ಜಾಸ್ತಿ ಆಗಿದೆ. 5 ಗ್ರಾಮ್ ಉಪ್ಪು ಬಳಕೆ ಆಗ್ತಾ ಇರೋದು 15 ಗ್ರಾಮ್. ಸೊ ಉಪ್ಪಿನಿಂದಾನೇ ಇವತ್ತು ಹೈ ಬಿ ಪಿ ಬರ್ತಾ ಇದೆ, 25 ವರ್ಷಕ್ಕೆ ಬಿ ಪಿ ಬರ್ತಾ ಇದೆ, 30 ವರ್ಷಕ್ಕೆ ಡಯಾಬಿಟಿಸ್ ಬರ್ತಾ ಇದೆ. ಎಲ್ಲವೂ ನಮ್ಗೆ ಇಂಬ್ಯಾಲೆನ್ಸ್ಡ್ ಫುಡ್. ಹೌದು. ತಾವು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಲಹೆಗಳನ್ನು ನೀಡಿದ್ರಿ, ಮತ್ತಷ್ಟು ಮಾಹಿತಿಯೊಂದಿಗೆ ನಾಳೆ ಭೇಟಿ ಮಾಡೋಣ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೆ ಆಹಾರ ಆರೋಗ್ಯ ಈ ಕುರಿತ ಸಂಗತಿಗಳನ್ನು ನೀಡಿದವರು ಕೋಲಾರದ ಆಹಾರ ತಜ್ಞರಾಗಿರುವ ಆರ್ ರಾಜಶೇಖರ್ ಅವರು. ಅವರ ಸಂಖ್ಯೆ ಹೀಗಿದೆ: 9481638444. 9481638444. ಇದುವರೆಗೆ ಕಾರ್ಯಕ್ರಮ ಆರಂಭ ಆಹಾರ ಆರೋಗ್ಯ ಕೇಳಿದಿರಿ. ಇದು ಇಂದಿನ ಕಿಸಾನ್ವಾಣಿ. ನಾಳಿನ ಕಾರ್ಯಕ್ರಮದಲ್ಲಿ ಕೊಡಗಿನ ನಾಗರಿಕರಿಗೆ ಆರೋಗ್ಯಕ್ಕೆ ಆಹಾರ ಕ್ರಮಗಳು ಈ ಕುರಿತು ಆಹಾರ ತಜ್ಞರಾಗಿರುವ ಆರ್ ರಾಜಶೇಖರ್ ಅವರೊಡನೆ ನಡೆಸಿದ ಸಂವಾದದ ಎರಡನೇ ಭಾಗ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota, near Kaveri Hall, CV Shankar Road, Madikeri. Call 7022671919. ಕಳಕಂಡ ಒಕ್ಕತ್ರ ಗುರುಕರಣಂಗ ಮೀದಿ ಬೆಪ್ಪ ಕಾರ್ಯ ಇದೇ ಇರೋ ತಾರಾಂಗ ಚೌವಾಚೆ ಬಿರುನಾಣಿ ಗ್ರಾಮತ್ಲುಳ್ಳ ಒಕ್ಕ ಗುರುಸ್ಥಾನತ್ಲು ನಡ್ಪ ತಾಮನೆ ಮೂಡಿಯ ಬೆಂದು ಚಂಗಾದ್ಯ ಬಂತು ಗುರುಕರಂಡ ಆಶೀರ್ವಾದ ಪಡೆದು ಕಳಕಂಡ ಒಕ್ಕತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಟ್ಟಂಡಿತು. ಕಾಕೋಟು ಪರಂಬು ಗ್ರಾಮ ಪಂಚಾಯತಿಯ 2021-22 ಸಾಲಿನ ಗ್ರಾಮ ಸಭೆ ಇದೇ 25ರಂದು ಸೋಮವಾರ ಪೂರ್ವಾಹ್ನ 11 ಗಂಟೆಗೆ ಅಧ್ಯಕ್ಷರಾದ ಶ್ರೀ ಮೇವಡ ಗಿರೀಶ್ ಬೋಪಣ್ಣ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಉಪಸ್ಥಿತಿಯಲ್ಲಿ ಕುಂಜಿಲಗೇರಿ ಗ್ರಾಮ ಮಹಿಳಾ ಸಮಾಜ ಸಭಾಂಗಣದಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಆಗಮಿಸುವಂತೆ ಕಾಕೋಟು ಪರಂಬು ಪಂಚಾಯತಿ ಪ್ರಕಟಣೆ ಕೋರಿದೆ. ರೀ, ಇವತ್ತಿನ ಫಂಕ್ಷನ್ ಅಲ್ಲಿ ನೀವಂತೂ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣ್ತಾ ಇದ್ರಿ. ಪೀಟರ್ ಇಂಗ್ಲೆಂಡ್ ಬಟ್ಟೆಗಳನ್ನು ಧರಿಸಿದ್ರೆ ಎಲ್ರೂ ಡಿಫ್ರೆಂಟ್ ಲುಕ್ ಅಲ್ಲಿ ಪರ್ಫೆಕ್ಟ್ ಆಗಿ ಕಾಣ್ತಾರೆ. ಹೊಚ್ಚ ಹೊಸ ಲುಕ್ ನೊಂದಿಗೆ ಸೂಟ್ಸ್ ಹಾಗೂ ಬ್ಲೇಜರ್ ಮೇಲೆ ಆಕರ್ಷಕ ರಿಯಾಯಿತಿಗಳು. ಬನ್ನಿ ಪೀಟರ್ ಇಂಗ್ಲೆಂಡ್ ಶೋರೂಮ್, ನಿಯರ್ ಬ್ಲಾಕ್ ಟವರ್, ವಿರಾಜಪೇಟೆ. ಹಬ್ಬದ ಸೀಸನ್ ಅಂದಮೇಲೆ ತನಿಷ್ಕ್ ನಲ್ಲಿ ಅದ್ಭುತ ಆಫರ್ಸ್ ಇಲ್ಲದೆ ಇರುತ್ತಾ? ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಅಪ್ ಟು 25% ಡಿಸ್ಕೌಂಟ್, ವಜ್ರಾಭರಣಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಎಕ್ಸ್ಚೇಂಜ್ ಮೇಲೆ ಹಳೆ ಚಿನ್ನಕ್ಕೆ 100% ವ್ಯಾಲ್ಯೂ. ಷರತ್ತುಗಳು ಅನ್ವಯ. ಹಬ್ಬ ಆಚರಿಸಿ ತನಿಷ್ಕ್ ಜೊತೆ. ಇಂದೇ ಭೇಟಿ ನೀಡಿ ತನಿಷ್ಕ್, ಸಬರ್ಬನ್ ಬಸ್ ಸ್ಟ್ಯಾಂಡ್ ಹತ್ತಿರ, ಮೈಸೂರು. ನಾಪೋಕ್ಲುವಿನ ವಿವಿಧ ವೆಂಚರ್ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಕಾರ್ಲಾನ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಲೆಕ್ಸ್, ನೀಲ್ಕಮಲ್ ಬೆಡ್ಗಳು, ಕರ್ಟನ್ಗಳು, ಬೆಡ್ಶೀಟ್ಗಳು, ಚೇರ್ಗಳು ಮುಂತಾದ ಗೃಹೋಪಯೋಗಿ ವಸ್ತುಗಳು ಲಭ್ಯ. ಇಂದೇ ಭೇಟಿ ಕೊಡಿ ವಿವಿಧ ವೆಂಚರ್ ನಾಪೋಕ್ಲು. ಅಮ್ಮತ್ತಿ ಕೊಡವ ಸಮಾಜತ್ರ ಕಾಲ್ತ್ರ ಮಹಾಸಭೆ ನವೆಂಬರ್ 3 ಅಧ್ಯಕ್ಷ ಮುಕಂಡ ಎ ಬೋಸ್ ದೇವಯ್ಯ ಅಂಡ್ ಅಧ್ಯಕ್ಷತೆಯಲ್ಲಿ ಸಮಾಜತ್ರ ಸಭಾಬಾಡಿಲ ನಡ್ಪ. ಸದಸ್ಯಂಗೆಲ್ಲ ಮಹಾಸಭೆಗೆ ಬಂತು ಕೂಡಿಯಾಡ್ರೊಂದು ಅಮ್ಮತ್ತಿ ಕೊಡವ ಸಮಾಜತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಟ್ಟಂಡಿತು. ಅನ್ನನೆ ಇದೇ ನೇರತ್ಲ ಸಮಾಜತ್ರ ಸದಸ್ಯಗಳ ಮಕ್ಕಕ್ಕ ಸ್ಕಾಲರ್ಶಿಪ್ ಕೊಡಬೇಕಾಯ್ತು. 2019-20 ಪಿಂಜ 2020-21 ಸಾಲಲ್ಲಿ SSLC, ಸೆಕೆಂಡ್ PUC, ಡಿಗ್ರಿ ಪಾಸ್ ಆನ ಮಕ್ಕ ಮಾಸ್ಕ್ ಕಾರ್ಡ್ರ ಜೆರಾಕ್ಸ್ ಪ್ರತಿನ ಇದೇ ತಿಂಗಳ 25 ತಿಂಗಳ ಚರೋಳು ಸಮಾಜಕ್ಕೆ ಅಚ್ಚಿಡುನೊಂದು ಕಟ್ಟಂಡಿತು. ಅಲ್ಲಿಂದ ಚಪ್ಪರ ಬಂದ ಮಾಸ್ಕ್ ಕಾರ್ಡ್ ನ ಮಾನ್ಯ ಮಾಡಲೆಂದು ಈ ಮೂಲಕ ಅರಿಚಿಟ್ಟಿತು. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಟಿ ಶೆಟ್ಟಿಗೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2020-21 ಸಾಲಿನ ಕಾರಣಾಂತರದಿಂದ ಮುಂದೂಡಲ್ಪಟ್ಟಿದ್ದ ವಾರ್ಷಿಕ ಮಹಾಸಭೆಯನ್ನು ಈ ತಿಂಗಳ 28ರಂದು ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷ MU ಮುತ್ತಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುವುದು. ಸದಸ್ಯರೆಲ್ಲರೂ ಸಭೆಗೆ ಹಾಜರಾಗಬೇಕೆಂದು ಸಂಘದ ಪ್ರಕಟಣೆ ಕೋರಿದೆ. ಆಹ್ವಾನ ಪತ್ರಿಕೆ ತಲುಪದವರು ಸಂಘದ ಕಚೇರಿಯಿಂದ ಪಡೆದುಕೊಳ್ಳುವಂತೆ ಕೋರಲಾಗಿದೆ. No. 7760 ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚಟ್ಟಳ್ಳಿ, ಇದರ 44 ಮಹಾಸಭೆ ಇದೇ 25ರಂದು ಸೋಮವಾರ ಬೆಳಿಗ್ಗೆ 10 ಸಂಘದ ಶ್ರೀ ನರೇಂದ್ರ ಮೋದಿ ರೈತ ಸಹಕಾರ ಭವನದಲ್ಲಿ ನಡೆಯಲಿದೆ. ಸದಸ್ಯರುಗಳಿಗೆ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು ತಲುಪದಿದ್ದಲ್ಲೂ ಸದಸ್ಯರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಮಹಾಸಭೆಗೆ ಆಗಮಿಸುವಂತೆ ಸಂಘದ ಅಧ್ಯಕ್ಷರಾದ ಶ್ರೀ ಬಲ್ಲಾನಂದ ಮಣಿ ಉತ್ತಪ್ಪ ಅವರು ಕೋರಿದ್ದಾರೆ. ಸೂಪರ್ ಬ್ರ್ಯಾಂಡ್ ನ ಸೂಪರ್ ಎಕ್ಸ್ಚೇಂಜ್ ಆಫರ್ ಅಭಿಲಾಷ್ ನಲ್ಲಿ ಸ್ಯಾಮ್ಸಂಗ್, ಬಾಷ್, ಎಲ್ಜಿ, ಪ್ಯಾನಸೋನಿಕ್, ಹೈಯರ್, ಫಿಲಿಪ್ಸ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಗಳ ಎಕ್ಸ್ಚೇಂಜ್ ಮೇಳ. ಅಲ್ಲದೆ ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಕಳೆದ 45 ಗ್ರಾಹಕರ ಮನೆ ಮಾತಾಗಿರುವ ದಿನ ಬಳಕೆಯ ವಸ್ತುಗಳ ಮಳಿಗೆ ಅಭಿಲಾಷ್ ಸ್ಟೋರ್ಸ್, ವಿರಾಜಪೇಟೆ. ಇರಿಟ್ಟಿ ಮತ್ತು ಬೆಂಗಳೂರಿನಲ್ಲಿ ಶಾಖೆ ಹೊಂದಿರುವ ಇನ್ ಡಿಸೈನ್ ಇಂಟೀರಿಯರ್ಸ್ ಇದೀಗ ವಿರಾಜಪೇಟೆಯ ಮಲಬಾರ್ ರೋಡ್ ನಲ್ಲಿ ಇದೇ 25ರಂದು ಸೋಮವಾರ ಪೂರ್ವಾಹ್ನ 11 ಶುಭಾರಂಭಗೊಳ್ಳಲಿದೆ. ಮನೆ, ಕಚೇರಿ ಸೇರಿದಂತೆ ಇನ್ನಿತರ ಕಟ್ಟಡಗಳ ಆಕರ್ಷಕ ಒಳ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ ಇನ್ ಡಿಸೈನ್ ನಿಮ್ಮ ಸೇವೆಗಾಗಿ ವಿರಾಜಪೇಟೆಯಲ್ಲಿ. ಸರ್ವರಿಗೂ ಸ್ವಾಗತ ಕೋರಿದೆ ಇನ್ ಡಿಸೈನ್ ಇಂಟೀರಿಯರ್ಸ್, ಮಲಬಾರ್ ರೋಡ್, ವಿರಾಜಪೇಟೆ. ವಿರಾಜಪೇಟೆಯ ಪ್ಲಾನೆಟ್ ಫ್ಯಾಷನ್ ನಲ್ಲಿ ಲೂಯಿ ಫಿಲಿಪ್, ವ್ಯಾನೋಸನ್, ಅಲೆನ್ ಸೋಲಿ ಬ್ರ್ಯಾಂಡ್ ನ ಪುರುಷರ ಉಡುಪುಗಳು ಲಭ್ಯ. ಇದೀಗ ಹಬ್ಬಗಳ ಪ್ರಯುಕ್ತ ವಿಶೇಷ ಆಫರ್, ಭೇಟಿ ನೀಡಿ ಪ್ಲಾನೆಟ್ ಫ್ಯಾಷನ್, ದೊಡ್ಡಟ್ಟಿ ಚೌಕಿ, ವಿರಾಜಪೇಟ್. ಟಾಪ್ಕೋ ಜಮ್ಜಮ್ ನ ವಾರ್ಷಿಕೋತ್ಸವದ ಪ್ರಯುಕ್ತ ಡೈಮಂಡ್ ಮೇಲೆ 25% ಡಿಸ್ಕೌಂಟ್, ರೂಬಿ ಎಮರಲ್ಡ್ ಆಭರಣಗಳ ಮೇಲೆ 30% ಫ್ಲಾಟ್ ಆಫ್, ಎಲ್ಲಾ ಬ್ರಾಂಡೆಡ್ ವಾಚ್ ಗಳ ಮೇಲೆ 25% ಕಡಿತ. ಟಾಪ್ಕೋ ಜಮ್ಜಮ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.